ಹುನಗುಂದದ ಶ್ರೀಮತಿ ಗೋಜವ್ವ ಶಂಕರಪ್ಪ ಲಮಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ದೇವರ ಸ್ತುತಿ. ಶಿವಭಾರಿಯೇ ಲಾಲಿ ಲಾಲಿ ಬಾಗೇರಿ, ಶಿವಭಾರಿಯೇ ಲಾಲಿ ಲಾಲಿ ಬಾಗೇರಿ, ಮರಿಯಾಡಿರಿಯೇ ಪೆಗೆ ಪಿಂಜೆ ಸಂಕಿ ಮಾತಾರಿಯೇ ಪಿಗೆ ಪಿಂಜೆ ಗುಂಗೇರ, ಸಂಕಿ ಮಾತಾರಿಯೇ ಪಿಗೆ ಪಿಂಜೆ ಗುಂಗೇರ. ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ಕಿರೋ ದಯಾ

ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹೌದು, ನಮ್ಮ ಕನಸುಗಳಿಗೆ ಸಾಧನೆಗಳಿಗೆ ನಮ್ಮ ವ್ಯಕ್ತಿತ್ವನ ಮುಖ್ಯ ಕಾರಣ ಆಗಿರ್ತದ. ನಮ್ಮ ವ್ಯಕ್ತಿತ್ವಕ್ಕ ನಮ್ಮ ಮಾತ ಒಂಥರ ಕಿರೀಟ ಇದ್ದಂಗ. ಎಲ್ಲಿಂದಲೋ ನೀ ಎದುರಿಗೆ ಬಂದೆ, ನನ್ನೆಡೆಗೆ ನಗುವ ಬೀರುತ ನಿಂದೆ, ತಂದೆ ನೀ ಮಾಯ ಲೋಕವೇ, ಕ್ಷಣದಲ್ಲೇ ನನ್ನನ್ನೇ ನಾನು ಮರೆತೆ. ಪ್ರೀತಿ ಮಧುರ ಮನಸ್ಸು ಗಮರ, ಕನಸೊಂದು ಹುಟ್ಟಾಯ್ತು ನಿನ್ನ ಹೆಸರನ್ನಿಟ್ಟಾಯ್ತು, ಕದ್ದೆ ನೀ ಚೆಲುವೆ ನನ್ನ ಮನಸ್ಸನ್ನೇ. ಮನಸ್ಸೆಲ್ಲ ಹುಚ್ಚಾಯ್ತು, ಇದು ಏನೋ ಏಕೋ ಹೇಗೋ ನಾಗಾಳೆ. ಜಸ್ಮಾತ್ಮಾತಲ್ಲಿ ಮೊದ್ಲೆಲ್ಲ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನು ಕಾಲ ಇತ್ತು. ಆದ್ರೆ ಈಗ ಮಾತನ್ನ ಬಂಗಾರ ಮಾಡ್ಕೊಳ್ಳುವಂತ ಕಾಲ ಬಂದೈತಿ. ನಮ್ಮ ಮಾತುಗಳ ನಮ್ಮ ವ್ಯಕ್ತಿತ್ವವನ್ನ ನಿರೂಪಿಸ್ತಾವ. ಹಳ್ಳಿ ಕಡೆ ಒಂದ್ ಮಾತು ಹೇಳ್ತಾರ, ಮಾತು ಬಲ್ಲಾವ್ಗ ಜಗಳ ಇಲ್ಲ, ಊಟ ಬಲ್ಲಾವ್ಗ ರೋಗ ಇಲ್ಲ ಅಂತ. ಎಂತ ಅನುಭವದ ಮಾತು ಹೇಳ್ತಾರ ನೋಡ್ರಿ. ಹಿಂಗಾಗಿ ಮಾತಾಡೋದ್ ಕೂಡ ಒಂದು ಕಲೆ. ಜಗತ್ತಿನ ಯಾವುದೇ ಕ್ಷೇತ್ರದಾಗ ನಾವು ಕೆಲಸ ಮಾಡಿದ್ರು ನಮ್ಮ ಮಾತು ಮಾತಾಡೋ ಶೈಲಿ ಬಹಳ ಮುಖ್ಯ ಆಗ್ತದ. ಹಂಗಾದ್ರ ಮಾತಿಗೆ ಇಷ್ಟೆಲ್ಲ ಮಹತ್ವ ಇರುವಾಗ ನಾವ್ ಯಾಕೆ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬಾರ್ದು? ಅದಕ್ಕಂತನ ಈ ಸಂವಹನ ಕಲೆ ಬಗ್ಗೆ ಇವತ್ತೊಂದಿಷ್ಟು ಮಾತಾಡೋಣ. ನಿಮ್ಗೋಸ್ಕರ ಒಂದು ಸುಮಧುರ ಗೀತೆ ಐತಿ, ಕೇಳ್ಕೊಂಡ್ ಬರ್ರಿ. ಸಂತೆ ಬೀದಿಯಲ್ಲಿ ನೀ ಬಂದರೆ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮವನ್ನ ನೀವೆಲ್ಲ ಕೇಳ್ತಾ ಇದ್ದೀರಿ. ಮಾತಾಡೋದು ಒಂದು ಕಲೆ. ಯಸ್ ಫ್ರೆಂಡ್ಸ್, ಇಟ್ಸ್ ಆನ್ ಆರ್ಟ್. ನಾವೆಲ್ಲ ನಮ್ಮ ಜೀವನದಾಗ ದಿನಾಲು ಮಾತಾಡ್ತಾನೆ ಇರ್ತೇವಿ. ಮಾತನ್ನೋದು ಮನುಷ್ಯನಿಗೆ ಪ್ರಕೃತಿ ಕೊಟ್ಟಂತ ಒಂದು ವರ. ಮಾತಿನಿಂದಾನೇ ಭಾಷೆ ಯುಗಮ ಆಗೈತಿ. ಭಾಷೆ ಮನುಷ್ಯ ಮನುಷ್ಯನ ಮಧ್ಯೆ ಕೊಂಡಿ ಹಂಗ. ನಮ್ಮೊಳಗಿನ ವಿಚಾರ, ಭಾವನೆ, ಜ್ಞಾನ ಎಲ್ಲಾನು ಶೇರ್ ಮಾಡ್ಕೊಳಕ ಭಾಷೆ ಬೇಕು. ಆ ಭಾಷೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಗ್ತದೆ. ನಾವು ನಮ್ಮ ಭಾಷೆಯನ್ನ ಕಲಿಯುವುದು ತಾಯಿಯಿಂದ. ಈ ಭಾಷೆಯನ್ನ ನಾವು ಮಾತೃಭಾಷೆ ಅಂತ ಕರಿತೇವೆ. ನಾವು ಬೆಳೀತಾ ಹೋದಂಗ, ಸ್ಕೂಲು ಕಾಲೇಜ್ಗಳಲ್ಲೆಲ್ಲ ಕಲಿತಾ ಹೋದಂಗ ಜನರೊಡನೆ ಬೆರಿತೇವೆ. ಹಂಗ ನಮ್ಮ ಭಾಷೆ ಕೂಡ ನಮ್ಮೊಳಗ ವಿಕಾಸ ಆಕ್ಕೋಂತ ಹೋಗ್ತದೆ. ಹಂಗೇನೆ ನಮ್ಮ ಮಾತು ಕೂಡ. ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಈ ಟ್ರ್ಯಾಕ್ ಆದ್ಮ್ಯಾಗ. ಈ ಭಾಷೆ ಹಾಗೆ ಕಲಿಯೋದಕ್ಕೆ ಓದೋದಕ್ಕೆ ಬಹಳ ಸುಲಭ, ಕೇಳೋದಕ್ಕೆ ತುಂಬಾ ಹಿತ, ಅಕ್ಷರವೂ ಅಷ್ಟೇ ನೋಡೋದಕ್ಕೆ ಒಳ್ಳೆ ಮುತ್ತಿನ ಮಣಿ ಪೋಣಿಸಿದ ಹಾಗಿರುತ್ತೆ. ಯಾಕೆ ಹಾಗೆ ನೋಡ್ತಿದ್ದೆ? ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ರಿಯಲಿ ಸ್ವೀಟ್ ಲ್ಯಾಂಗ್ವೇಜ್, ಲೈಕ್ ಅ ಹನಿ. ಹನಿ ಹನಿ ಅಂದ್ರೆ ಕನ್ನಡದಲ್ಲಿ ಏನು ಗೊತ್ತಾ? ಏನು? ಜೇನು. ಜೇನು ಜೇನು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಕವಿನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಸರಿ ಗಾಪದ ಸರಿ ದಸ ಸವಿನುಡಿ ತಣ್ಣನೆ ಗಾಳಿಯ ಹಾಗೆ ಕವಿನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಆಹ

ಒಳಗೆ ಅದೇನು ಎಂದು ಕೇಳಬೇಕು ಯಾರ ಬಳಿಗೆ ಮನಸ್ಸಿಗೂ ಮನಸ್ಸಿಗೂ ಮನಸ್ಸಿಗೂ ಮನಸ್ಸಿಗೂ ಪ್ರಥಮ ಸಿಂಚನ ಮನಸ್ಸಿನ ಒಳಗೆ ನವಿರಾದ ಮಂಥನ ಎಂದು ಮಾತಿನ ಜಾಣ್ಮೆ ಎಷ್ಟು ಮುಖ್ಯ ಅಂತ ಆಶು ಭಾಷಣ, ಚರ್ಚಾ ಸ್ಪರ್ಧೆ ಇದಷ್ಟು ಅಲ್ದ ಸಂದರ್ಶನದೊಳಗ್ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ಅರಿವಿಗೆ ಬರ್ತದ. ಇಂಥ ಅವಕಾಶಗಳನ್ನ ಎಂದೂ ಮಿಸ್ ಮಾಡ್ಕೋಬಾರ್ದು. ಇದ್ರ ಜೊತೆಗೆ 4 ಜನ ಸ್ನೇಹಿತರು ಸೇರ್ಕೊಂಡು ಒಂದ್ ಚಲೋ ವಿಷಯದ ಬಗ್ಗೆ ಅಕಾಡೆಮಿಕ್ ಚರ್ಚೆ ಮಾಡಿದ್ರಂತೂ ಭಾಷಾ ಕೌಶಲ್ಯ ಇನ್ನೂ ಹೆಚ್ಚಾಕೈತಿ. ಈಗ ಮಾತು ಯಾಕ ಸ್ವಲ್ಪ ಜಾಸ್ತಿ ಆದವು ಅನ್ಸ್ಲಿಕ್ಕತ್ತದ, ಬರ್ರಿ ಒಂದ್ ಹಾಡ್ ಕೇಳ್ಕೊಂಡು ಬರೋಣ. ನೀವು ಕೇಳ್ತಾ ಇದ್ದೀರಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾನು ಹೇಮಾ ಪಶುಪತಿಹಾಳ್. ಇಷ್ಟೊತ್ತು ನಾವು ಸಂವಹನ ಕಲೆ ನಮ್ ವ್ಯಕ್ತಿತ್ವವನ್ನ ಹೆಂಗ್ ರೂಪಿಸ್ತದ ಅನ್ನೋದ್ರ ಬಗ್ಗೆ ಮಾತಾಡಕತ್ತಿದ್ವಿ. ಹಂಗ್ ನೋಡಿದ್ರ ಮಾತು ನಮ್ಮನ್ನ ಎಕ್ಸ್ಟ್ರಾವರ್ಟ್ ಮಾಡ್ತದ, ಮೌನ ಇಂಟ್ರೋವರ್ಟ್ ಮಾಡ್ತದ ಅಂತಾರ. ಮಾರ್ನಿಂಗ್ ಮಧ್ಯಾಹ್ನ ಈವ್ನಿಂಗ್ ನೈಟ್ ಮಾತಲ್ಲೇ ಮುಳುಗೋಗಿ ಪೂರಾ ಟೈಟ್ ಫುಲ್ ಟೈಟ್ ಪುರ್ಸೊತ್ತು ಅನ್ನೋದು ಸಿಕ್ಕೋದೆ ಡೌಟ್, ಪುರ್ಸೊತ್ತು ಅನ್ನೋದು ಸಿಕ್ಕೋದೆ ಡೌಟ್, ಅರ್ಥನೇ ಆಗೋಲ್ಲ ಇವರೂಟ್. ಸೊತ್ತು ಅನ್ನೋದು ಸಿಕ್ಕೋದೆ ಡೌಟು, ಅರ್ಥಾನೆ ಆಗೋಲ್ಲ ಇವರಾರು ಮಾತೇನೆ ಇವರಿಗೆ ಹೊಟ್ಟೆಗೆ ಹಿಟ್ಟು ಮಾಡ್ಕೊಂಡು ತಿಂತಾರೆ ಬೈಟು ಬೈಟು, ತಂತಾನೆ ಉದುರುತ್ತೆ ಮಾತೆಂಬ ಸಿಗು ತಿಂತಾನೆ ಇದ್ದಾರೆ ಚೇಟೋ ಬೈಟು. ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ. ಬಪ್ಪರ ಬಪ್ಪರ ಬಪ್ಪರ ಬಪ್ಪರ ಬಪ್ಪರ ಬಪ್ಪರ ಪಾಪ ಇಲ್ದೆ ಇದ್ರೆ ಫೋನ್ ಓಡೋದಿಲ್ಲ ಬ್ರೈನು, ಇವ್ರದು ಟೈಮ್ ಟ್ರೈನು ಮಾತಾಡ್ತಿದ್ರೆ ಟ್ರೈನು, ಮ್ಯಾಟ್ರೆ ಇಲ್ದಿದ್ರು ಗಂಟೆ ಆಗುಲ್ಲ ಲೈನು ಗಂಟೆ ಮಾತಾಡೀನು ಕೇಳ್ತಾರ ಮೇಲೇನು. ಬೇಜಾರಿಲ್ಲ ಪ್ರಪಂಚ ಮುಳುಗೋದು ಬೇಕಾಗಿಲ್ಲ, ಕೈಗೊಂದು ಫೋನ್ ಅಂತೂ ಸಿಕ್ಕೈತಲ್ಲ, ಫೋನಲ್ಲಿ ಕರೆನ್ಸಿ ತುಂಬಾ ಇದ್ದಲ್ಲ. ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ. ಈಗಿನ ಕಾಲದ ಜನಗಳು ಹೆಂಗಪ್ಪ ಅಂದ್ರೆ ಕಂಡ್ ಕಂಡ್ ಕಡೆ ಎಲ್ಲ ಮಾತು ಮಾತು ಮಾತು ಅಂತ ಮಾತಾಡ್ತಾನೆ ಇರ್ತಾರೆ. ಟ್ರೈನಲ್ಲಿ ಹೋದ್ರೆ ಮಾತು, ಸಿನಿಮಾ ಥಿಯೇಟರ್ ಹೋದ್ರೆ ಮಾತು, ಬಸ್ಸಲ್ಲಿ ಹೋದ್ರೆ ಮಾತು, ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋದ್ರು ಮಾತು. ಥೂ ಥೂ ಥೂ ಬ್ಯಾಟ್ರಿ ಬ್ಲಾಸ್ಟ್ ಆಗೋ ವರ್ಕು, ಸಿಗ್ನೆ ಸೌದೋಗೋ ವರ್ಕು, ನೆಟ್ವರ್ಕ್ ಸತ್ತೋಗೋ ವರ್ಕು, ಟವರ್ ಬಿದ್ದೋಗೋ ವರ್ಗು. ಯಾವ್ದೇನಾದ್ರೂ ಹಾಳಾಗ್ಲಿ ನಾಯಿ ಬಾಲ ಸ್ಟ್ರೈಟ್ ಆಗ್ಲಿ, ಇಲ್ಲಿ ಫೋನ್ ರಿಂಗ್ ಆಗ್ಲಿ, ಲೈಫೇ ಪೂರ್ತಿ ಬೆಂಡ್ ಆಗ್ಲಿ, ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ. ಮಾತುಗಳ ಮುಖಾಂತರ ನಮ್ಮ ಸುಖ ದುಃಖಗಳನ್ನ ನಾವು ಶೇರ್ ಮಾಡ್ಕೋಬಹುದು. ಮಾತಾಡದೆ ಹಂಗ ಮೌನವಾಗ ಉಳಿದ್ ಬಿಟ್ರ ಪರಿಹಾರನ ಸಿಗದ ನಾವು ಮತ್ತಷ್ಟು ಕುಗ್ಗಿ ಹೋಗೋ ಸಾಧ್ಯತೆ ಐತಿ. ನಮ್ಮಲ್ಲೇ ನಮಗ್ ಗೊತ್ತಿಲ್ದಂಗ ಒಂದ್ ಕೀಳರಿಮೆ ಕೂಡ ಬೆಳೆಯುವ ಸಾಧ್ಯತೆ ಇರ್ತೈತಿ. ಇದಕ್ಕೆಲ್ಲ ಒಂದ ಪರಿಹಾರ ಅದೇನಂದ್ರ ಕುಟುಂಬದವ್ರ ಜೊತೆ ಸ್ನೇಹಿತರ ಜೊತೆ ಚಲೋ ಮಾತಾಡುದು, ಎಲ್ಲಾನು ಶೇರ್ ಮಾಡ್ಕೊಳ್ಳುದು. ಅದರಿಂದ ನಮ್ಮೊಳಗಿನ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗ್ಬಹುದು, ನಮ್ಮ ನೋವುಗಳಿಗೆ ಸಾಂತ್ವನಾನು ಸಿಗುವ ಸಾಧ್ಯತೆ ಇರತ್ತ. ಇದ್ರ ಜೊತೆಗೆ ನಮ್ಮ ಮಾತುಗಳಿಂದ ಬೇರೆಯವರಿಗೂ ಸಹ ನಾವು ಬೆಂಬಲ ನೀಡಬಹುದು. ಹಂಗಾದ್ರ ನಮ್ಮ ಮಾತುಗಳು ಹೆಂಗ್ ಇರ್ಬೇಕು ಇದ್ರ ಬಗ್ಗೆ ಆಲೋಚನೆ ಮಾಡೋ ಮುಂಚೆ ಟೇಕ್ ಅ ಬ್ರೇಕ್ ಫಾರ್ ಸಾಂಗ್. ಸಂಜೆ ಮಾತಲಿ, ಮನಸ್ಸುಗಳು ಸಾಗಲಿ, ಮುಂದಂತ ಬದುಕಿನ ಸರಿಗೆ ಹೊಸ ದಾರಿ ತೋರೋ ಈ ರವಿಗೆ ನಮನ, ನನ್ನ ನಮನ. ಮಾತೊಂದು ಉಳಿದು ಹೋಗಿದೆ ನನ್ನಲ್ಲಿ, ನಗುವಿನ ದನಿಯನ್ನು ಮರೆಯಲಾರೆನು ಬದುಕಲ್ಲಿ, ಒಲವಿನ ಈ ಸಿಂಚನ ಹೃದಯಕ್ಕೆ ಮರುಸ್ಪಂದನ. ಸಂಜೆ ಮಾತಲಿ, ಮನಸ್ಸುಗಳು ಸಾ